ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕುಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 10-20% ಅನ್ನುವಂತಹ ಸೂಚನೆ ಅದ. ಬಹುತೇಕ ಒಣ ವಾತಾವರಣ, ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮೋಡಗಳು ಸಹಿತ ಕಾಣಿಸಿಕೊಳ್ಬಹುದು. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ರೈತ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್, ಬೀದರ್ನ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಾಗೇಂದ್ರ ಕಾವಳೆ, ಲಿಂಗ್ಸೂರಿನ ಕೃಷಿ ವಿಸ್ತರಣಾ ಘಟಕದಲ್ಲಿ ಸಸ್ಯರೋಗ ತಜ್ಞೆಯಾಗಿರುವ ಡಾಕ್ಟರ್ ಬಿಂದು ಮತ್ತು ಗೃಹ ವಿಜ್ಞಾನಿಯಾಗಿರುವ ಡಾಕ್ಟರ್ ವಾಣಿಶ್ರೀ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ರುಳಿ. ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದ ಸ್ವಾಗತ. ಕೊರೋನಾದ ಹೇಳಿದ ಕೂಡಲೇ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಸಾಕಷ್ಟು ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಿ, ಆದ್ರೆ ಒಂದು ಬೆಳೆಯಲ್ಲಿ ಕೇವಲ ಒಂದೇ ಸಮಸ್ಯೆ ಇರಲಿಲ್ಲ, ಸಾಕಷ್ಟು ಸಮಸ್ಯೆಗಳು ಇದ್ದೇ ಇರ್ತವೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ದಿನನಿತ್ಯದ ತಮ್ಮ ಚಟುವಟಿಕೆಗಳಲ್ಲಿ ತಾವೆಲ್ಲ ಸಮಸ್ಯೆಗಳಿಂದ ಸುತ್ತುವರಿಯಲ್ಪಟ್ಟಿದ್ದೀರಿ ಅನ್ನುವಂತಹ ಮಾತು. ಅದಕ್ಕಾಗಿ ನಾವು ಈ ಕೃಷಿ ಸಂವಾದ ಕಾರ್ಯಕ್ರಮವನ್ನು ತಮಗಾಗಿ ಮಾಡುತ್ತಿದ್ದೀವಿ. ಪ್ರತಿ ದಿವಸ ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಅನುಕೂಲ ಆಗುವಂತಹ ಒಂದು ನಿಟ್ಟಿನೊಳಗೆ ತಜ್ಞರ ಸಲಹೆ ಸೂಚನೆಗಳನ್ನು ಈ ಕಾರ್ಯಕ್ರಮದೊಳಗ ತಮ್ಮ ಸಲಹೆ ನಾನು ಕೇಳ್ತಿದ್ದೀನಿ. ಇವತ್ತಿನ ಕಾರ್ಯಕ್ರಮದೊಳಗೆ ಎಂದಿನಂಗ ನಮ್ಮ ಜೊತೆಗೆ 4 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಮೊದಲಿಗೆ ನಾವು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರ ವಿಚಾರಗಳನ್ನ ಕೇಳೋಣ. ಮಾವಿನ ಬೆಳೆ ಬೆಳೆದಂತವರು ಗಮನಿಸಬೇಕು, ಈಗೆಲ್ಲ ಮಾವನ್ನ ಬಹಳ ಕಾಳಜಿಪೂರ್ವಕವಾಗಿ ನಾವು ನೋಡ್ಕೋಬೇಕಾಗಿದೆ. ಅದರೊಳಗೂ ಈಗೇನು ವಾತಾವರಣದ ಏರುಪೇರುಗಳಾಗ್ತಾ ಇದ್ದಾವ, ಅಂತಹ ಸಂದರ್ಭದೊಳಗೆ ಇನ್ನೂ ಕಾಳಜಿ ನಾವು ಹೆಚ್ಚಿಗೆ ತಗೋಬೇಕಾಗ್ತದ. ಅದಕ್ಕೆ ಡಾಕ್ಟರ್ ಜಹೀರ್ ಅಹಮದ್ ಅವರು ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮಾವಿನೊಳಗ ತೊಂದರೆ ಕೊಡುವಂತಹ ಜಿಗಿಹುಳು, ಆಮೇಲೆ ಬೂದಿ ರೋಗ, ಇವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಅವರಿಂದ ಕೇಳೋಣ. ರೈತ ಬಾಂಧವರೇ, ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಮಾವಿನಲ್ಲಿ ಬರುವಂತಹ ಜಿಗಿಹುಳ ಹಾಗೂ ಬೂದಿ ರೋಗದ ನಿರ್ವಹಣೆ. ರೈತರೇ, ಮ್ಯಾಂಗೋ ಸೀಸನ್ ಎಲ್ಲಾ ಟೈಮಲ್ಲಿ ಆಗ್ಬೇಕಿತ್ತು, ಆದ್ರೆ 1 ತಿಂಗಳು 20 ದಿನ ಲೇಟ್ ಆಗ್ತಾ ಇದೆ ಈ ವರ್ಷ. ಯಾಕಂದ್ರೆ ಹವಾಮಾನ ಬಹಳಷ್ಟು ಚೇಂಜ್ ಆಗಿದೆ. 6-7 ಸಲ ಡಿಪ್ರೆಷನ್ ಅಂದ್ರೆ ಬಹಳಷ್ಟು ಒಂದು ಮಳೆಯ ಕಾರಣದಿಂದಾಗಿ, ಹವಾಮಾನ ಏರುಪೇರಿಂದಾಗಿ ಎಲ್ಲಾ ಸೆಟ್ಟಿಂಗ್ ಕೂಡ ಲೇಟ್ ಆಗ್ತಾ ಇದೆ. ಅಲ್ಪ ಇಳುವರಿ ಬರೋಕೆ ಮಾವಿನಲ್ಲಿ ಇರತಕ್ಕಂತ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇಂತಹ ಸಂದರ್ಭದಲ್ಲಿ ತಜ್ಞರ ಪ್ರಕಾರ 1 ತಿಂಗಳು 20 ದಿನ ಮಾವು ಲೇಟ್ ಆಗಬಹುದು ಅಂತ ಹೇಳ್ತಿದ್ರೆ ಹೂ ಮತ್ತೆ ಮಿಡಿ ರಚನೆಗೆ. ರೈತರೇ, ಬರುವಂತಹ ಒಂದು ಬೂದಿ ರೋಗದ ಟೈಮಲ್ಲಿ ನಾವು ನೋಡ್ತಾ ಇರುವಂತದ್ದು ಅದರೊಟ್ಟಿಗೆ ಜಿಗಿನೂ ಬರುತ್ತೆ. ಜಿಗಿ ಮತ್ತೆ ಬೂದಿ ಎರಡು ಒಟ್ಟಿಗೆ ಬರುವುದರಿಂದ ಈ ಹೂ ಬಿಡೋದಕ್ಕಿಂತ ಮುಂಚೆನೆ ಅಂದ್ರೆ ಕಾಯಿ ಕಟ್ಟಿದ ಕೂಡಲೇ ಎರಡೂ ಹಂತ ಇಂಪಾರ್ಟೆಂಟ್, ಆವಾಗ ಮಾತ್ರ ಒಂದು ನಾವು ರೋಗವನ್ನು ಹೊಡೋಕಾಗ್ತದೆ. ಯಾಕಂದ್ರೆ ಜಿಗಿ ಅಂಟು ಬರುತ್ತೆ, ಪ್ರೌಢ ಮತ್ತೆ ಅಪ್ಸರ ಏನು ಹೂ ಗೊಂಚಲುಗಳು ಏನು ರಸ ಇರ್ತವೆ, ಇದರಿಂದಾಗಿ ಅಂಟು ಪದಾರ್ಥ ಅಲ್ಲಿನೇ ಸ್ರವಿಸೋದ್ರಿಂದ ಬೂಸ್ಟ್ ರೋಗ ಕೂಡ ಅಲ್ಲಿನೇ ಬಂದ್ಬಿಡುತ್ತೆ. ರೈತರೇ, ಇಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕ್ರಮವಾಗಿ ಬೇವೇರಿಯಾ 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ, ಅಥವಾ ಬೇವಿನೆಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕತ್ತೆ, ಅಥವಾ ಥೈಮಿಟಾಕ್ಸಮ್ 1/2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಹೂ ಆಡುವ ಹಂತ ಮತ್ತೆ ಸಣ್ಣ ಮಿಡಿ ಹಾಕುವಂತ ಈ ಎರಡೂ ಸಂದರ್ಭದಲ್ಲಿ ಹಾಕಿದಾಗ ಮಾತ್ರ ಈ ಒಂದು ಜಿಗಿ ಹುಳವನ್ನು ಹತೋಟಿ ಮಾಡಬಹುದು. ಇಲ್ಲದ್ರೆ ಅಂಟು ಸ್ರವಿಸುವಿಕೆ ಜಾಸ್ತಿಯಾಗಿ ಈ ಅಂಟು ಜಾಸ್ತಿ ಆಗಿಬಿಟ್ಟು ಆ ಹೂ ಬರುವಂತಹ ಪರಾಗಕ್ಕೆ ಧಕ್ಕೆ ಆಗುತ್ತೆ, ಅದರಿಂದ ಪರಾಗಸ್ಪರ್ಶ ಮಾಡುವಂತಹ ಉಪಯೋಗಿ ಕೀಟಗಳು ಕೂಡ ಅಲ್ಲಿಗೆ ಬರಲ್ಲ. ಆದ್ರಿಂದ ಇಂಥ ಒಂದು ತೊಂದರೆಯನ್ನು ಆಳಿಸಬೇಕಾಗುತ್ತೆ. ಜಿಗಿ ಹುಳದ ಒಂದು ನಿರ್ವಹಣೆ ಕೂಡ ಇಂಪಾರ್ಟೆಂಟ್. ಆಮೇಲೆ ಎರಡನೇದು ಬೂದಿ ರೋಗ. ಹೂ ಗೊಂಚಲು ಮತ್ತೆ ಎಲೆಗಳ ಮಾತ್ರ ಅಲ್ಲ, ಸಣ್ಣ ಮೊಗ್ಗಿಗಳ ಮೇಲೆ ರೆಂಬೆಗಳ ಮೇಲೆ ಕೂಡ ನಾವು ನೋಡ್ತೇವೆ ಈ ಹೂಗಳು ಜಾಸ್ತಿಯಾಗಿ 80-90% ಬಿದ್ದು ಬಿಡ್ತವೆ. ಅದಕ್ಕೋಸ್ಕರ ಎಲೆಗಳೆಲ್ಲ ಕರ್ವ್ ಶೇಪ್ ಅಂದ್ರೆ ಮುಟ್ರಿ ಟೈಪ್ ಕಾಣ್ತವೆ, ಈ ಕಾಯಿಗಳು ಕೂಡ ಧಕ್ಕೆ ಆಗ್ತವೆ, ಮಿನಿ ಕಾಯಿ ಉದುರುವಿಕೆ ಜಾಸ್ತಿ ಆಗ್ತಾ ಇರ್ತವೆ. ಅಂತಹ ಸಂದರ್ಭದಲ್ಲಿ ಅಪರೂಪಕ್ಕೆ ಸೆಟ್ಟಿಂಗ್ ಆಗಿದ ಮನೆ ಮುಂದೆ ಇರತಕ್ಕಂತಹ ಗಿಡ ಇರಬಹುದು ಅಥವಾ ಲಾರ್ಜ್ ಆಗಿ ಪ್ಲಾಂಟೇಶನ್ ಮಾಡಿದಂತಹ ಗಿಡಗಳಿರ್ಬಹುದು, ಈ ಎರಡಕ್ಕೂ ಧಕ್ಕೆ ಮಾಡ್ತವೆ. ರೈತರೇ, ಹೂ ಬಿಡುವ ಮುಂಚೆನೆ ಅಥವಾ ಹೂ ಬಿಡುವ ಸಂದರ್ಭದಲ್ಲಿನೇ ಅದಕ್ಕೆ ವೆಟೆಬಲ್ ಸಲ್ಫರ್ ನೀರಿನಲ್ಲಿ ಕರಗುವಂತಹ ಗಂಧಕವನ್ನು 3 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿ ಈ ಬರುವಂತಹ ಒಂದು ಬೂದಿ ರೋಗವನ್ನು ಹತೋಟಿ ಮಾಡಬಹುದು. ಕಾಯಿ ಕಟ್ಟಿದ ತಕ್ಷಣ ನೋಡ್ಬೇಕಾಗ್ತವೆ, ಸಣ್ಣ ಸಣ್ಣ ಮಿಡಿಕಾಯಿ ಉದುರ್ತಾ ಇರ್ತವಂತ ಆ ಸಂದರ್ಭದಲ್ಲಿ ಈ ರೋಗವನ್ನು ಬರೋದ್ರಿಂದ 2ನೇ ಸಿಂಪಡಣೆ ಆಗಿ ಕಾರ್ಬನ್ ಡೈಸಿಮ್ ಅಥವಾ ಹೆಕ್ಸಾಕೊನಜಲ್, ಕಾರ್ಬನ್ ಡೈಸಿಮ್ ಆದ್ರೆ 1 ಗ್ರಾಂ ಅಥವಾ ಹೆಕ್ಸಾಕೊನಜಲ್ ಆದ್ರೆ 1 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಈ ಕಾಯಿಗಳಿಗೆ ಮತ್ತೆ ಹೂಗಳಿಗೆ ಬರುವಂತಹ ಬೂದಿ ರೋಗವನ್ನು ಹತೋಟಿ ಮಾಡಬಹುದು. ಲೇಟೆಸ್ಟ್ ಆಗಿ ಡೈಫೆನ್ಕೊನಜೋಲ್ ಇರ್ಬೋದು, ಪೆನ್ಕೊನಜೋಲ್ ಇರ್ಬೋದು, ಅದನ್ನು ಕೂಡ 1/2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಬೂದಿ ರೋಗವನ್ನು ಹತೋಟಿ ಮಾಡಬಹುದು. ರೈತರೇ, ಬೂದಿಯ ಕಣಗಳು ಒಂದ್ ಗಿಡದಿಂದ ಇನ್ನೊಂದು ಕಡೆಗೆ ಗಾಳಿಯಿಂದ ಹರಡುತ್ತೆ, ಯಾಕಂದ್ರೆ ರಾತ್ರಿ ಥಂಡಿ ಅಂಶ ಇರುತ್ತವೆ, ಮಧ್ಯದ ಟೈಮಲ್ಲಿ ಒಣಹವೆ ಸನ್ನಿವೇಶ ಬಿಸಿಲಿನ ಆರ್ದ್ರತೆಗೆ ಸುಳಿಗಾಳಿ ಟೈಪ್ 2-3 ಗಂಟೆ ಹತ್ತಿಗೆ ಬರುತ್ತೆ. ಆ ಸುಳಿಗಾಳಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ರೋಗಾಣುವಿನ ಕಣವನ್ನು ಎಸಳುಗಳ ಮೂಲಕ ಅಥವಾ ಹೂವಿನ ಮೂಲಕ ಅಥವಾ ಆ ಏನು ಸಣ್ಣ ಸಣ್ಣ ಎಲೆಗಳು ಇದ್ರ ಮೇಲೆ ಬಿದ್ದಿರ್ತವೆ ಅದರಿಂದಾಗಿ ಕೂಡ ಸ್ಪ್ರೆಡ್ ಆಗುವ ಸಾಧ್ಯತೆ ಇದೆ. ವಾತಾವರಣ ಬೂದಿ ರೋಗಕ್ಕೆ ಫೆಬ್ರವರಿವರೆಗೂ ಸೂಕ್ತ ಇರುವುದರಿಂದ ಆ ಫೆಬ್ರವರಿ ತಿಂಗಳವರೆಗೂ ಕೂಡ ಹೂ ಕಾಯಿ ರಚನೆಗೆ ಧಕ್ಕೆ ಆಗಬಲ್ವಂತಹ ಜಿಗಿ ಹುಳ ಮತ್ತೆ ಬೂದಿ ರೋಗವನ್ನು ನಿರ್ವಹಣೆ ಮಾಡಿದಲ್ಲಿ ಫ್ಲವರಿಂಗ್ ಅನ್ನು ಕಾಪಾಡಿಕೊಳ್ಬಹುದು, ಆಮೇಲೆ ಸಣ್ಣ ಸಣ್ಣ ಕಾಯಿಗಳನ್ನು ಉಳಿಸ್ಕೊಳ್ಬೇಕು, ಆವಾಗ ಮಾತ್ರ ಬೂದಿ ರೋಗವನ್ನು ಹತೋಟಿ ಮಾಡಬಹುದು. ಧನ್ಯವಾದಗಳು. ಜಹೀರ್ ಅಹಮದ್ ಅವರನ್ನ ತಾವು ಹೆಚ್ಚಿನ ಮಾಹಿತಿಗಾಗಿ ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ 9845530032. ಇನ್ನ ಇನ್ನೊಂದು ವಿಷಯಕ್ಕೆ ಹೋಗೋಣ. ಇತ್ತೀಚಿನ ದಿವಸದೊಳಗ ನಾವು ನೋಡ್ತಾ ಇದ್ದೀವಿ ಕೃಷಿ ಒಳಗ ರೋಬೋಟ್ಗಳನ್ನ ಉಪಯೋಗ ಮಾಡುವಂತಹ ಒಂದು ಕೆಲಸ ಬಹಳಷ್ಟು ಆಗ್ತಾ ಇದೆ. ಅದ್ರ ಜೊತೆಗೆ ಯಂತ್ರೋಪಕರಣಗಳ ಒಂದು ಜಮಾನ ಅಂತ ಹೇಳ್ತೇವೆ. ಈಗ ಕೃಷಿ ಒಳಗ ಯಂತ್ರೋಪಕರಣಗಳು ಇಲ್ಲ ಅಂತಂದ್ರ ಬಹಳಷ್ಟು ಕಷ್ಟ ಆಗುವಂತಹ ಪರಿಸ್ಥಿತಿ ಅದ. ಈಗಿನ ದಿವಸದೊಳಗ ಸಣ್ಣ ಸಣ್ಣ ಕೆಲಸಗಳಿಗೂ ಸಹಿತ ನಾವು ಯಂತ್ರಗಳು ಬರ್ತಾ ಇರುವುದನ್ನ ನೋಡ್ತಾ ಇದ್ದೀವಿ. ಅಂತಹ ಯಂತ್ರಗಳು ಇದ್ದು ಅಂತಂದ್ರ ನಮ್ಮ ರೈತರ ಸಮಸ್ಯೆ ಬಹಳಷ್ಟು ಕಡಿಮೆ ಆಗ್ತದೆ. ಇಲ್ಲಿ ಅಂತಹದೇ ಒಂದು ಯಂತ್ರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗ ತಿಳ್ಕೊಳ್ಳೋಣ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ನಾಗೇಂದ್ರ ಕಾವೇ ಅವರು ಶುಂಠಿಯ ಕೊಯ್ಲು ಯಂತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಅವರೇ ಒಂದು ವಿನ್ಯಾಸ ಮಾಡಿದಂತಹ ಒಂದು ಕೊಯ್ಲು ಯಂತ್ರ. ಬೀದರ್ ಜಿಲ್ಲೆಯ ರೈತರಲ್ಲಿ ಸಾಕಷ್ಟು ಶುಂಠಿ ಬೆಳೆಯುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಶುಂಠಿ ಮುಖ್ಯವಾದಂತಹ ಒಂದು ಬೆಳೆ ಬೀದರ್ ಜಿಲ್ಲೆ ಒಳಗ. ಇದಕ್ಕೆ ಕೊಯ್ಲು ಮಾಡಬೇಕು ಅಂತಂದಾಗ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದ್ದು ಅದ್ರ ಜೊತೆಗೆ ಕೂಲಿ ಆಳುಗಳ ಸಮಸ್ಯೆ ಕೂಡ ಹೌದು, ಅಲ್ಲಿ ಖರ್ಚು ಕೂಡ ಹೆಚ್ಚಾಗ್ತಾ ಇರುವುದನ್ನ ಗಮನಿಸಿದಂತಹ ಡಾಕ್ಟರ್ ಕಾವಳೆ ಅವರು ತಮ್ಮ ಪಿಎಚ್ಡಿ ಸಂಶೋಧನೆಗಾಗಿ ಇಂಥ ಒಂದು ಯಂತ್ರವನ್ನ ಯಾಕೆ ನಾವು ಡಿಸೈನ್ ಮಾಡಬಾರದು ಅನ್ನುವಂತಹ ವಿಚಾರಗಳನ್ನು ಆ ನಿಟ್ಟಿನೊಳಗ ಅಭ್ಯಾಸ ಮಾಡಿ ಒಂದು ಒಳ್ಳೆಯ ಯಂತ್ರವನ್ನ ಅವರು ರೈತರಿಗೆ ನೀಡಿದ್ದಾರೆ. ಆ ಯಂತ್ರದ ಬಗ್ಗೆ ಅವರು ಈಗ ಹೇಳ್ತಾ ಇದ್ದಾರೆ, ಅದನ್ನ ನಾವೀಗ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನನ್ನ ಹೆಸರು ಡಾಕ್ಟರ್ ನಾಗೇಂದ್ರ ಕಾವಳೆ, ಸಹಾಯಕ ಪ್ರಾಧ್ಯಾಪಕರಾಗಿ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಒಂದು PhD ಸಂಶೋಧನೆ ಏನ್ ಮಾಡ್ತಾ ಇದ್ದೆಯಲ್ಲ, ಆ ಸಂದರ್ಭದಲ್ಲಿ ರೈತರ ಹೊಲಕ್ಕೆ ಭೇಟಿ ಕೊಟ್ಟಾಗ ರೈತರಿಗೆ ಏನ್ ತೊಂದರೆ ಅದ ಅಂತ ಹೇಳಿ ಕೇಳಿದಾಗ ರೈತರು ಹೇಳಿದ್ರು, ನಮ್ಮ ಒಂದು ಬೀದರ್ ಜಿಲ್ಲೆಯಲ್ಲಿ ಜಾಸ್ತಿ ಜನರು ಅಲ್ಲ ಬೆಳೆಸ್ತಾ ಇದೀವೋ, ಆದ್ರೆ ಅಲ್ಲ ಬೆಳೆಸ್ತಾ ಇರ್ತೀವೋ, ಆಮೇಲೆ ಕಟಾವಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಕೂಲಿ ಆಳುಗಳು ಸಿಗಂಗಿಲ್ಲ. ಈ ಬೆಳೆ ಕಟಾವು ಮಾಡ್ಬೇಕಂದ್ರ 300 ಕೂಲಿ ಆಳುಗಳು ಬೇಕಾಗಿರ್ತದ. 300 ಕೂಲಿ ಆಳುಗಳಿಗೆ ಸುಮಾರು ಏನಪ್ಪಾ ಅಂದ್ರ 80,000 ರೂಪಾಯಿ ಖರ್ಚಾಗ್ತದ ಒಂದ್ ಹೆಕ್ಟರ್ ನಾವು ರಾಶಿ ಮಾಡ್ಬೇಕಂತ ಹೇಳಿ ಹೇಳಿದ್ರು. ಈ ನಿಟ್ಟಿನಲ್ಲಿ ನಾವ್ ಯಾಕೆ ಈ ಒಂದು PhD ಸಂಶೋಧನೆಯಲ್ಲಿ ಈ ಒಂಥ ಒಂದು ಯೋಜನೆ ಯಾಕೆ ತಗೋಬಾರದು, ರೈತರಿಗೆ ಸಹಾಯ ಆಗುವಂಗ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾನು ಏನ್ ಮಾಡಿದೆ, ಟ್ರಾಕ್ಟರ್ ಚಾಲಿತ ಶುಂಠಿ ಕೀಳುವುದರ ಜೊತೆಗೆ ಆ ಮಣ್ಣನ್ನು ಬೇರ್ಪಡಿಸುವ ಸಾಧನ ಆ ಯೋಜನೆ ತಗೊಂಡೆ. ಅದು ಈ ಶುಂಠಿ ಕೀಳುವುದರ ಜೊತೆಗೆ ಮಣ್ಣನ್ನು ಬೇರ್ಪಡಿಸುವ ಒಂದು ಸಾಧನ ಈ ಟ್ರಾಕ್ಟರ್ ಚಾಲಿತ PTO ಪವರ್ ಟೇಕ್ ಆಫ್ ಶಾಫ್ಟ್ ಲಿಂದ ಆ ಒಂದು ಚಲನೆ ಆಗ್ತದ. ಈ ಒಂದು ಉಪಕರಣ ಯಾವ್ದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಅಂದ್ರೆ, ಮೇನ್ ಮುಖ್ಯವಾಗಿ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಶುಂಠಿ ಬೇಸಾಯವು ರೇಸ್ ಬೆಡ್ ಏರುಮಡಿ ಪದ್ಧತಿಯಲ್ಲಿ ಬೆಳೆಸೋದ್ರಿಂದ ಅದರ ಒಂದು ಉದ್ದ 1 meter ಇರೋದ್ರಿಂದ ಅದ್ರ ತಕ್ಕಂತೆ ನಾವು ಮತ್ತೆ ಎಷ್ಟು ಎತ್ತರದಾಗ ಬೆಳೆ ಅದ ಅದ್ರ ತಕ್ಕಂತೆ ನೋಡ್ಕೊಂಡು ನಾವು ನಿರ್ದಿಷ್ಟ ಮಾಡಿ ಅದ್ರ ಪ್ರಕಾರ ನಾವು ಶುಂಠಿ ಕೀಳುವುದರ ಜೊತೆಗೆ ಮಣ್ಣನ್ನು ಗೆಡ್ಡೆಯಿಂದ ಬೇರ್ಪಡಿಸುವ ಒಂದು ಸಾಧನ ತಯಾರು ಮಾಡಿದ್ದೀನಿ. ಈ ಒಂದು ಸಾಧನವು ಸುಮಾರು 45 HP ಟ್ರಾಕ್ಟರ್ಗೆ ನಾವು ಜೋಡಣೆ ಮಾಡ್ಬೇಕಾಗಿರ್ತದ. ಈ ಒಂದು PTO ಶಾಫ್ಟ್ಲಿಂದ ಏನ್ ಪವರ್ ಟ್ರಾನ್ಸ್ಮಿಷನ್ ಆಗ್ತದಲ್ಲ, ಇದರಲ್ಲಿ ಮುಖ್ಯವಾಗಿ 2 ಭಾಗಗಳು. ಒಂದನೇದಪ್ಪ ಅಂದ್ರೇನು, ಆಳವಾಗಿ ಗಡ್ಡೆಗಳನ್ನು ಕೀಳಿ ಮೇಲ್ಭಾಗದಲ್ಲಿ ಕಳಿಸೋದು, ಅದು ಡಿಗ್ಗರ್ ಅಂತೀವಿ. ಆಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ಕೀಳಿದ ಮೇಲೆ ಏನ ಶುಂಠಿಗೆ ಏನು ಸಾಕಷ್ಟು ಹೆಂಟೆಗಳನ್ನು ಒಳಗೊಂಡಿರ್ತದ, ಆ ಹೆಂಟೆಗಳನ್ನು ಬೇರ್ಪಡಿಸಬೇಕಂದ್ರೆ ಬಹಳಷ್ಟು ಕಷ್ಟಪಡ್ಬೇಕಾಗಿರ್ತದ. ಆ ಒಂದು ಹೆಂಟೆಗಳನ್ನು ಶುಂಠಿಯಿಂದ ಬೇರ್ಪಡಿಸಲಿಕ್ಕೆ ಒಂದು ಕನ್ವೇರ್ ಅಂತ ಹೇಳಿ ಮಾಡಿದ್ದೀನಿ. ಅಂದ್ರೇನು, ಟ್ರಾಕ್ಟರ್ಲಿಂದ ಈ ಒಂದು ಯಂತ್ರ ಒಂದು ನಾವು ಕನೆಕ್ಟ್ ಮಾಡಿದಾಗ ಶುಂಠಿಯನ್ನು ಅಗೆದು ಅದರ ಜೊತೆಗೆ ಶುಂಠಿಗೆ ಮೆತ್ಕೊಂಡಿರುವಂತಹ ಹೆಂಟೆಗಳನ್ನು ಬೇರ್ಪಡಿಸಿ ಕೇವಲ ಶುಂಠಿ ಮಾತ್ರ ಯಂತ್ರದ ಹಿಂಭಾಗದಲ್ಲಿ ಹಾಕ್ಬಿಡ್ತದೆ. ಆಮೇಲೆ ಮನುಷ್ಯರಲ್ಲಿಂದ ನಾವು ಕೇವಲ ಶುಂಠಿ ಮಾತ್ರ ತಗೊಂಡು ಆ ಚೀಲದಲ್ಲಿ ತುಂಬಬೇಕು. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರೈತರು ಸುಮಾರು 1 hectare ರಾಶಿ ಮಾಡ್ಬೇಕಂದ್ರೆ 80,000 ರೂಪಾಯಿ ಖರ್ಚಾಗ್ತದ. ಆದ್ರೆ ನಾವು ಇಂತಹ ಒಂದು ಸುಧಾರಿತ ಮಾದರಿ ಇಂದ ನಾವು ಏನಾದ್ರೂ ನಾವು ರಾಶಿ ಮಾಡಿದ್ವಿ ಅಂದ್ರೆ 1 hectare 20,000-25,000 ಖಂಡಿತ 1 hectare ನಾವು ರಾಶಿ ಮಾಡಿಕೊಂಡು ನಮ್ಮ ಶುಂಠಿಯನ್ನು ಚೀಲದಲ್ಲಿ ತುಂಬಿ ನಮ್ಗೆ ಬೇಕಾದ ಸಂದರ್ಭದಲ್ಲಿ ಈ ಒಂದು ಶುಂಠಿಯನ್ನು ರಾಶಿ ಮಾಡ್ಲಿ. ಆಮೇಲೆ ಮಾರುಕಟ್ಟೆ ಯಾವಾಗ ರೇಟ್ ಜಾಸ್ತಿ ಇರ್ತದೋ ಅಂತ ಸಂದರ್ಭ ಸಹಿತ ನಾವು ಆ ಒಂದು ಟ್ರಾಕ್ಟರ್ ಚಾಲಿತ ಶುಂಠಿ ಆಗಿವೆ ಮತ್ತು ಬೇರ್ಪಡಿಸುವ ಯಂತ್ರ ಬಳಸಿಕೊಂಡು ಲಾಭ ಪಡಿಬಹುದು. ಆಮೇಲೆ ಇದರಲ್ಲಿ ಮುಖ್ಯವಾಗಿ ನಾನಾ ತರದ ಭಾಗಗಳು ಅದಾವ. ಒಂದು ಆಳ ತಕ್ಕಂತೆ ನಮ್ದು ಶುಂಠಿ ಎಷ್ಟು ಆಳದಾಗದ ಅದ್ರ ತಕ್ಕಂತೆ ನಾವು ಒಂದು ಆಳ ಹೊಂದಾಣಿಕೆ ಮಾಡುವಂತಹ ಚಕ್ರ ಇರ್ತದ. ಸುಮಾರು 1 feet ಇರ್ಬೋದು ಅಥವಾ 20 centimeter ಇರ್ಬೋದು. ಎಷ್ಟು ಆಳದಾಗ ನಮ್ದು ಗಡ್ಡೆ ಅದಲ್ಲ ಆ ಆಳ ತಕ್ಕಂತೆ ನಾವು ಹೊಂದಾಣಿಕೆ ಮಾಡುವಂತಹ ಚಕ್ರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದ್ರ ತಕ್ಕಂತೆ ನಿರ್ದಿಷ್ಟ ಪ್ರಮಾಣದಲ್ಲಿ ಶುಂಠಿಯನ್ನು ಆಗಿಯಬಹುದು. ಆಮೇಲೆ ಸ್ಪೀಡ್ ನಮ್ದು ಯಾವ ತರ ಮೆತ್ತುಗದ ಅಡಿ ಅಥವಾ ಹಾಡದ ಜಮೀನು ಅದ್ರ ತಕ್ಕಂತೆ ನಾವು ಸ್ಪೀಡ್ ಸಹಿತ ನಾವು ಹೆಚ್ಚ ಕಡಿಮೆ ಮಾಡಿಕೊಂಡು ಒಳ್ಳೆ ಒಂದು ರಾಶಿ ಮಾಡುವಂತ ಕಂಡು ಬಂದಿದೆ. ಇದರಲ್ಲಿ ಈ ಒಂದು ಯಂತ್ರದಿಂದ ನಾವು ಸುಮಾರು 1 ದಿನಕ್ಕ 1 hectare ಅಷ್ಟು ನಾವು ಈ ಶುಂಠಿ ಕೀಳಿ ಮಣ್ಣನ್ನು ಬೇರ್ಪಡಿಸಿ ಕೆಲಸ ನಿರ್ವಹಿಸಬಹುದು ಇದರಲ್ಲಿಂದ. ಸೊ ಹಿಂಗಾಗಿ 20,000-25,000 ರೂಪಾಯಿ ಖರ್ಚು ಆಗ್ತದೆ ಅಷ್ಟೇ. ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಕೆ ಮಾಡಿದಾಗ ಸುಮಾರು 50-60% ನಾವು ಖರ್ಚಿನಲ್ಲಿ ಆಮೇಲೆ ಅದರ ಜೊತೆಗೆ ಆಳಿನಲ್ಲಿ ಸಹಿತ ಉಳಿತಾಯ ಮಾಡ್ಕೋವಂತ ಹೇಳ್ಬಹುದು ರೈತರಿಗೆ. ಈ ಒಂದು ಸಾಧನ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಪಡಿಸಲಾಗಿತ್ತು. ಆಮೇಲೆ ಇಲ್ಲೇ ನಾವು ಒಂದು ಆ ಟೆಸ್ಟ್ ಸಹಿತ ನಮ್ಮ ಬೀದರ್ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಬೇರೆ ಬೇರೆ ರೈತರ ಹೊಲಗಳಲ್ಲಿ ನಾವು ಪರೀಕ್ಷೆ ಮಾಡಿದ್ದೇವೆ. ಈ ಒಂದು ಸಾಧನವು ಪ್ರಸ್ತುತ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಲಭ್ಯವಾಗಿದೆ. ಇದರ ಬೆಲೆ ನಾವು ಮಾರ್ಕೆಟ್ ಅಲ್ಲಿ ನೋಡಿದಾಗ ಒಂದು 80,000 ರೂಪಾಯಿ ಖರ್ಚಾಗ್ತದೆ. ಸದ್ಯಕ್ಕೆ ಇದು ಸಬ್ಸಿಡಿ ಮುಖಾಂತರ ಇನ್ನು ಸಿಗ್ತಾ ಇಲ್ಲ, ಈ ಮುಂದಿನ ದಿನಗಳಲ್ಲಿ ಬರಬಹುದು. ಶುಂಠಿ ಕೊಯ್ಲು ಯಂತ್ರ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಲಭ್ಯ ಆಗುವಂತಹ ವ್ಯವಸ್ಥೆಯನ್ನ ಮಾಹಿತಿ ನೀಡಿ ಹೇಳ್ತಾ ಇದ್ದಾರೆ ಡಾಕ್ಟರ್ ಕಾವಳೆಯವರು. ಅವರನ್ನ ತಾವು ಸಂಪರ್ಕ ಮಾಡಬೇಕು ಅಂತಂದ್ರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರ ಮೊಬೈಲ್ ನಂಬರ್ 9844-83-702-2 ಈ ನಂಬರ್ನ ಸಂಪರ್ಕ ಮಾಡಿದ್ರು. ರೈತರಂತವರೇ ತಾವು ರಸಗೊಬ್ಬರಗಳನ್ನ ಉಪಯೋಗ ಮಾಡ್ತೀರಿ, ಬೆಳೆಗಳು ಚಲೋಕ್ಕಾಗಿ ಬೆಳಿಬೇಕು ಅಂತ ಹೇಳಿ ಶಿಫಾರಸು ಮಾಡಿದ ಪ್ರಮಾಣದೊಳಗ ಏನು ರಸಗೊಬ್ಬರಗಳನ್ನ ತಾವು ನೋಡ್ತಾ ಇದ್ದೀರಿ ಅಂತ ಸಂದರ್ಭದೊಳಗ ಏನಾಗ್ತದೆ ಅಂತಂದ್ರ, ಎಲ್ಲಾ ರಸಗೊಬ್ಬರಗಳು ಒಂದೇ ಸಮಯಕ್ಕೆ ಬೆಳೆಗಳಿಗೆ ಸಿಗುವುದಿಲ್ಲ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಈ ರಂಜಕ ಎನ್ನುವಂತಹ ಒಂದು ರಸಗೊಬ್ಬರಗಳಿಗೆ ಆ ರಂಜಕ ಬೆಳೆಗಳಿಗೆ ಸಿಗಲಿರುವಂತಹ ಒಂದು ರೂಪದೊಳಗೆ ಇರುತ್ತದೆ. ಅದನ್ನ ಬೆಳೆಗಳಿಗೆ ಲಭ್ಯ ಮಾಡುವಂತಹ ಕೆಲಸವನ್ನ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಮಾಡ್ತವೆ. ಅದಕ್ಕೆ ಆ ಬ್ಯಾಕ್ಟೀರಿಯಾಗಳನ್ನ ಫಾಸ್ಫೇಟ್ ಸೊಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರೀತಾರೆ. ಅಂದ್ರೆ ರಂಜಕ ಕರಗಿಸುವಂತಹ ಬ್ಯಾಕ್ಟೀರಿಯಾಗಳು. ಇಂತಹ ಬ್ಯಾಕ್ಟೀರಿಯಾಗಳ ಬಗ್ಗೆ ತಮಗೆ ಗೊತ್ತದ ತಿಳಿದಿರ್ತೀವಿ. ಆದ್ರೂ ಕೂಡ ಇವತ್ತಿನ ಕಾರ್ಯಕ್ರಮದೊಳಗೆ ಈ ಬ್ಯಾಕ್ಟೀರಿಯಾಗಳನ್ನ ನಾವು ಯಾವ ರೀತಿ ಬಳಸಬಹುದು, ಸರಳವಾಗಿ ಮತ್ತ ಸಮರ್ಥವಾಗಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮೈಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದೊಳಗ ಸಸರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಬಿಂದು ಅವರು ಈ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವೀಗ ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಬಿಂದು, ಸಸ್ಯರೋಗಶಾಸ್ತ್ರ ವಿಜ್ಞಾನಿ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಲಿಂಗ್ಸುಗೂರು. ಇವತ್ತು ನಾವು ರಂಜಕ ಕರಕಿಸುವ ಸೂಕ್ಷ್ಮಾಣುಜೀವಿ ಗೊಬ್ಬರ ಬಳಕೆಯ ಅವಶ್ಯಕತೆ ಮತ್ತು ಅದರ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಸುಧಾರಿತ ತಳಿಗಳನ್ನು ಕೃಷಿಯಲ್ಲಿ ಹೆಚ್ಚಾಗಿ ಅಳವಡಿಸಿಕೊಂಡಿರುವುದರಿಂದ ಇಂದು ಭಾರತ ಆಹಾರ ಬೆಳೆ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಿದೆ. ಈ ತಳಿಗಳ ಪೋಷಕಾಂಶಗಳ ಬೇಡಿಕೆಯೂ ಹೆಚ್ಚಿರುತ್ತದೆ. ಹಾಗಾಗಿ ರಸಗೊಬ್ಬರವು ಆಧುನಿಕ ಕೃಷಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಅದರಲ್ಲೂ ರಂಜಕ ಬೇರುಗಳ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿದ್ದು ಇದನ್ನು ಮೂಲ ಗೊಬ್ಬರವಾಗಿ ಬಳಸಲಾಗುತ್ತಿದೆ. ರಂಜಕವು ಗಿಡಗಳಲ್ಲಿ ಸೂರ್ಯನ ಶಕ್ತಿಯನ್ನು ಸಂಗ್ರಹಿಸುವ ATP ಭಾಗವಾಗಿದ್ದು ಬೆಳೆಗಳ ಬೆಳವಣಿಗೆ ಅವಶ್ಯವಾಗಿದ್ದು ಬೆಳೆಗಳಲ್ಲಿ ದ್ಯುತಿ ಸಂಶ್ಲೇಷಣೆಯಿಂದ ಉತ್ಪತ್ತಿಯಾದ ಶಕ್ಕರ ಪಷ್ಟಿಗಳನ್ನು ಸಸ್ಯದ ವಿವಿಧ ಭಾಗಗಳಲ್ಲಿ ಸಾಗಿಸಲು ಮತ್ತು ಬೆಳೆಗಳನ್ನು ಶೀಘ್ರವಾಗಿ ಮಾಗಲು ರಂಜಕ ಬೇಕಾಗುತ್ತದೆ. ಈ ರಂಜಕ ಗೊಬ್ಬರವನ್ನು ತಯಾರಿಸಲು ರಾಕ್ ಫಾಸ್ಫೇಟ್ ಅದಿರನ್ನು ಬಳಸಲಾಗುತ್ತದೆ. ಈ ಅದಿರಿನಲ್ಲಿ 30% ರಂಜಕವಿದ್ದರೆ ಅದನ್ನು ಉತ್ತಮ ದರ್ಜೆ ಎನ್ನಲಾಗುತ್ತದೆ. ಈ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು ನೈಸರ್ಗಿಕವಾಗಿ ಮಣ್ಣಿನಲ್ಲೇ ಕಂಡುಬರುತ್ತದೆ. ಆದರೆ ಈ ಸೂಕ್ಷ್ಮಾಣುಜೀವಿಗಳಲ್ಲಿ ವೈವಿಧ್ಯವಿದ್ದು ರಂಜಕ ಕರಗಿಸುವ ಪ್ರಮಾಣವು ಜೀವಿಯಿಂದ ಜೀವಿಗೆ ಬೇರೆಯಾಗುತ್ತದೆ. ಹಾಗಾಗಿ ಹೆಚ್ಚು ರಂಜಕವನ್ನು ಕರಗಿಸುವ ಸೂಕ್ಷ್ಮಾಣುಜೀವಿಯನ್ನು ಗುರುತಿಸಲಾಗಿದ್ದು ಬ್ಯಾಸಿಲಸ್, ಸುಡೋಮೋನಸ್, ಆಸ್ಪರ್ಜಿಲಸ್, ಮೈಕೋರೈಜಾ ಹಾಗೂ ಪೆನ್ಸಿಲಿಯಂ ಸೂಕ್ಷ್ಮಾಣುಜೀವಿಗಳನ್ನು ಜೈವಿಕ ಗೊಬ್ಬರ ತಯಾರಿಸಲು ಬಳಸಲಾಗುತ್ತಿದೆ. ಹೀಗೆ ಗುರುತಿಸಲಾದ ಸೂಕ್ಷ್ಮಾಣುಜೀವಿಯನ್ನು ಮಣ್ಣಿನಿಂದ ಬೇರ್ಪಡಿಸಿ ಪೌಷ್ಟಿಕ ದ್ರವದಲ್ಲಿ ಅಂದರೆ ಕಲ್ಚರ್ ಮೀಡಿಯಾದಲ್ಲಿ ಸೂಕ್ತ ವಿಧಾನದಲ್ಲಿ ಸೂಕ್ಷ್ಮಾಣುಗಳನ್ನು ಬೆಳೆಸಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗುತ್ತದೆ. ಈ ರಂಜಕ ಕರಗಿಸುವ ಜೈವಿಕ ಗೊಬ್ಬರವು ರಾಸಾಯನಿಕ ಗೊಬ್ಬರಗಳಲ್ಲಿ ಪೂರಕವಾಗಿದ್ದು ಎಲ್ಲಾ ಬೆಳೆಗಳಲ್ಲೂ ಬಳಸಬಹುದು. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರದ ಜೊತೆ ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡಿ ಬಳಸುವುದು ಹೆಚ್ಚು ಪರಿಣಾಮಕಾರಿ. ಮೊದಲನೇದಾಗಿ 1 ಎಕರೆಗೆ ಬೇಕಾಗುವಷ್ಟು ಬೀಜಗಳನ್ನು 200 ಗ್ರಾಂ ಜೈವಿಕ ಗೊಬ್ಬರ ಮತ್ತು ಅಂಟಿನ ದ್ರಾವದೊಂದಿಗೆ ಬೆರೆಸಿ ಬೀಜೋಪಚಾರ ಮಾಡಬೇಕು. ಬೀಜಗಳ ಗಾತ್ರವು ದೊಡ್ಡದಿದ್ದರೆ ಹೆಚ್ಚು ಜೈವಿಕ ಗೊಬ್ಬರವನ್ನು ಬಳಸಬಹುದು. ಉತ್ತಮ ಗುಣಮಟ್ಟದ ಅಂಟು 40% ಅಥವಾ ಬೆಲ್ಲದ ಪಾಕವನ್ನು ಅಂದರೆ 250 ಗ್ರಾಂ ಬೆಲ್ಲವನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಸ್ವಲ್ಪ ಹೊತ್ತು ಕುದಿಸಿ ಪಾಕ ಮಾಡಿ ಆರಿಸಬೇಕು. ಅಂಟಿನ ದ್ರಾವಣದಿಂದ ಉಪಯೋಗಿಸಬಹುದು. ಬೀಜಗಳನ್ನು ಹರಡಿ ಜೈವಿಕ ಗೊಬ್ಬರ ಮತ್ತು ಅಂಟಿನ ದ್ರಾವಣವನ್ನು ಬೀಜಗಳ ಮೇಲೆ ಚುಮುಕಿಸಿ ಸರಿಯಾಗಿ ಮತ್ತು ಸಮನಾಗಿ ಬೀಜದ ಮೇಲ್ಮೈಗೆ ಅಂಟುವಂತೆ ಜೈವಿಕ ಗೊಬ್ಬರ ಲೇಪನ ಮಾಡಬೇಕು. ನಂತರ ಬೀಜಗಳನ್ನು ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಬಳಸಬಹುದು. ಎರಡನೇದಾಗಿ, ನಾಟಿ ಮಾಡುವ ಬೆಳೆಗಳಲ್ಲಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಸಸಿಗಳ ಬೇರುಗಳಲ್ಲಿ ಉಪಚರಿಸಿ ಬಳಸಬಹುದು. 1 ಕೆಜಿ ಜೈವಿಕ ಗೊಬ್ಬರವನ್ನು 10 ಲೀಟರ್ ನೀರಿನಲ್ಲಿ ಕರಗಿಸಿ ನಾಟಿ ಮಾಡುವ ಸಸಿಗಳನ್ನು ಈ ದ್ರಾವಣದಲ್ಲಿ 5 ನಿಮಿಷದ ಕಾಲ ಅದ್ದಿ ಆ ನಂತರ ಆದಷ್ಟು ಬೇಗ ಬೆಳೆ ನಾಟಿ ಮಾಡಬೇಕು. ಮೂರನೇದಾಗಿ, ಚೆನ್ನಾಗಿ ಕಳೆತ ಕೊಟ್ಟಿಗೆ ಗೊಬ್ಬರದೊಂದಿಗೆ 1 ಎಕರೆಗೆ 6-8 ಅಥವಾ 10 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನು ಬೆರೆಸಿ ಬಿತ್ತನೆಗೆ ಮುಂಚೆ ಮಣ್ಣಿನಲ್ಲಿ ಬೆರೆಸಬೇಕು. ನಾಟಿ ಮಾಡುವಂತಹ ಬೆಳೆಗಳಲ್ಲಿ ನಾಟಿಯ ಸಾಲುಗಳಲ್ಲಿ ಹಾಕಬೇಕು. ಮತ್ತೆ ಬೆಳೆಗಳಲ್ಲಿ ರಂಜಕ ಗೊಬ್ಬರ ಬಳಕೆಯ ಸಾಮರ್ಥ್ಯ ಹೆಚ್ಚಿಸುವ ಕ್ರಮಗಳು. ಸುಣ್ಣ ಅಥವಾ ಜಿಪ್ಸಂ ಬಳಕೆಯಿಂದ ಮಣ್ಣಿನ ರಸಸಾರವನ್ನು ತಟಸ್ಥವಾಗಿರುವಂತೆ ನೋಡಿಕೊಳ್ಳಬೇಕು. ಶಿಫಾರಸು ಮಾಡಿದ ಪೂರ್ತಿ ರಂಜಕವನ್ನು ಮೂಲ ಗೊಬ್ಬರವಾಗಿ ಒದಗಿಸಬೇಕು. ಆಮೇಲೆ ರಂಜಕ ಗೊಬ್ಬರವನ್ನು ಎರಚುವುದಕ್ಕಿಂತ ಸಾಲುಗಳಲ್ಲಿ ಗಿಡದ ಬುಡದ ಹತ್ತಿರ ಹಾಕಬೇಕು. ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸಲು ಕೊಟ್ಟಿಗೆ ಅಥವಾ ಎರೆಹುಳು ಅಥವಾ ಸಾವಯವ ಗೊಬ್ಬರವನ್ನು ಕಾಲಕಾಲಕ್ಕೆ ನಿರಂತರವಾಗಿ ಹಾಕುತ್ತಿರಬೇಕು. ಮತ್ತೆ ಜೈವಿಕ ಗೊಬ್ಬರವನ್ನು ಕೊಟ್ಟಿಗೆ ಅಥವಾ ಎರೆಹುಳು ಗೊಬ್ಬರದೊಂದಿಗೆ ಬೆರೆಸಿ ಬಳಸುವುದು ಕೂಡ ಸೂಕ್ತ ಆಗುತ್ತದೆ. ಈ ಜೈವಿಕ ಗೊಬ್ಬರವನ್ನು ಕೊಠಡಿಯ ತಾಪಮಾನದಲ್ಲಿ ಅಂದರೆ 25-28 ಸೆಲ್ಸಿಯಸ್ ಅಲ್ಲಿ ಶೇಖರಿಸಿ ಇಡಬೇಕು ಮತ್ತು ನೇರವಾಗಿ ಸೂರ್ಯನ ಕಿರಣಗಳು ಬೀಳದಂತೆ ನೋಡಿಕೊಳ್ಳಬೇಕು. ರಸಗೊಬ್ಬರ, ರಾಸಾಯನಿಕ ಕೀಟನಾಶಕ, ಶಿಲೀಂಧ್ರನಾಶಕ ಇತ್ಯಾದಿಗಳಿಂದ ಜೈವಿಕ ಗೊಬ್ಬರವನ್ನು ದೂರವಿಡಬೇಕು. ಜೈವಿಕ ಗೊಬ್ಬರವನ್ನು ಉಪಯುಕ್ತ ಅವಧಿಯೊಳಗೆ ಬಳಸಬೇಕು. ಬೀಜೋಪಚಾರಕ್ಕೆ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕ ಬಳಸುತ್ತಿದ್ದರೆ ಬೀಜಗಳನ್ನು ಕ್ರಮವಾಗಿ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಮತ್ತು ಜೈವಿಕ ಕೀಟನಾಶಕ ಮತ್ತು ಕೊನೆಯದಾಗಿ ಜೈವಿಕ ಗೊಬ್ಬರದೊಂದಿಗೆ ಉಪಚರಿಸಬೇಕು. ಕೀಟನಾಶಕ ಅಥವಾ ಶಿಲೀಂಧ್ರನಾಶಕ ಲೇಪಿತ ಬೀಜಗಳಲ್ಲಿಯೇ 2 ಪಟ್ಟು ಜೈವಿಕ ಗೊಬ್ಬರವನ್ನು ಬಳಸಬೇಕು. ಹೀಗೆ ಸಾವಯವ ಕೃಷಿ, ಸುಸ್ಥಿರ ಕೃಷಿ, ಸಹಜ ಕೃಷಿಗಳಲ್ಲಿ ಜೈವಿಕ ಗೊಬ್ಬರವು ಪೋಷಕಾಂಶಗಳ ನಿರ್ವಹಣೆಯ ಅವಿಭಾಜ್ಯ ಅಂಗವಾಗಿದೆ. ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಹೆಚ್ಚು ಅಂತರವಿದ್ದರೆ ಪ್ರತಿ ಬೆಳೆಗೂ ಜೈವಿಕ ಗೊಬ್ಬರವನ್ನು ಹಾಕುವುದು ಉತ್ತಮ ಮತ್ತು ಈ ಜೈವಿಕ ಗೊಬ್ಬರದ ಬಳಕೆಯಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮಣ್ಣಿನಲ್ಲಿ ಸಾವಯವ ಅಂಶ ಬಹಳ ಮುಖ್ಯವಾಗಿದ್ದು ಜೈವಿಕ ಗೊಬ್ಬರವನ್ನು ಬಳಸಿದಷ್ಟು ತಿಪ್ಪೆ ಗೊಬ್ಬರ, ಹಸಿರೆಳೆ ಗೊಬ್ಬರ ಯಥೇಚ್ಛವಾಗಿ ಮಣ್ಣಿಗೆ ಸೇರಿಸಬೇಕು. ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಆಹಾರದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತಾ ಇದ್ದೀವಿ, ವಹಿಸಬೇಕು ಕೂಡ. ಯಾಕಂತಂದ್ರೆ ಒಳ್ಳೆಯ ಆಹಾರ, ಶುದ್ಧವಾದಂತಹ ಆಹಾರದಿಂದ ನಮಗೆ ಒಳ್ಳೆಯ ಆರೋಗ್ಯ ಸಿಗ್ತದೆ, ಒಳ್ಳೆಯ ಆರೋಗ್ಯದಿಂದ ನಮ್ಮ ಪ್ರಗತಿ ಸಾಧ್ಯ ಅದ. ಈ ನಿಟ್ಟಿನೊಳಗ ನಾವು ಸಾಕಷ್ಟು ಹುಡುಕಾಟ ಕೂಡ ಮಾಡ್ತಾ ಇದ್ದೀವಿ. ಯಾವ ಆಹಾರ ಚಲೋ ನಮ್ಮ ಶರೀರಕ್ಕೆ, ಮತ್ತೆ ಔಷಧೀಯ ಗುಣಗಳು ಇರುವಂತಹ ಆಹಾರವನ್ನ ನಾವು ಬೇರೆ ಬೇರೆ ರೂಪದೊಳಗ ಸೇವಿಸೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಅಂತ ಒಂದು ಔಷಧೀಯ ಬೆಳೆ ಇವತ್ತಿನ ಕಾರ್ಯಕ್ರಮದ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಗಸೆ, ಅಗಸೆ ಒಂದು ಎಣ್ಣೆಕಾಳು ಬೆಳೆ. ನಾವು ನಮ್ಮ ದಿನನಿತ್ಯದ ಆಹಾರದೊಳಗ ಭಾರತೀಯರು ಈ ಅಗಸೆಯನ್ನ ಕಾಲಾಂತರದಿಂದ ಬಳಸುವಂತಾನೆ ಬಂದಿವಿ. ಅಗಸೆಗೆ ನಮ್ಮ ಆಹಾರ ಪದ್ಧತಿಯೊಳಗೆ ಸಾಕಷ್ಟು ಮಹತ್ವ ಇದೆ. ಆದ್ರೆ ಅದನ್ನ ಇನ್ನು ತನಕ ಬಹುತೇಕ ನಾವು ತಿಳ್ಕೊಂಡಿರಲಿಲ್ಲ, ಆ ಅಗಸೆಯಿಂದ ಏನಾಗ್ತದೆ ಅನ್ನೋದು. ಆದ್ರೆ ಸಂಶೋಧನೆಗಳು ಸಾಕಷ್ಟು ಮುಂದುವರೆದಿದ್ದಾವೆ. ಸಾಕಷ್ಟು ಯಾವ ಅಗಸೆ ಮೇಲೆ ಅಗಸೆಯ ಆಹಾರದ ಮಹತ್ವ ಏನದ, ಔಷಧೀಯ ಗುಣಗಳು ಏನದಾವ ಅನ್ನೋದು ಇವತ್ತ ಜಗತ್ತಿಗೆ ಗೊತ್ತಾಗಿರುವಂತಹ ಒಂದು ಸಂಗತಿ ಅದ. ಇವತ್ತು ಇವತ್ತಿನ ಕಾರ್ಯಕ್ರಮದೊಳಗ ನಾವು ಅಗಸೆ ಬಗ್ಗೆ ವಿಚಾರ ಮಾಡೋಣ. ಅಗಸೆಯಿಂದ ಯಾವ ರೋಗಗಳು ಕಡಿಮೆ ಇರ್ತಾವ, ನಮಗ ಸ್ವಸ್ಥವಾದಂತಹ ಒಂದು ಶರೀರ ನೀಡುವುದರೊಳಗ ಅಗಸೆಯ ಪಾತ್ರ ಏನದ, ಈ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೈಸೂರಿನ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದೊಳಗ ಗೃಹ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ವಾಣಿಶ್ರೀ ಅವರು ಅಗಸೆ ಬಗ್ಗೆ ತಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ. ಅವರು ಹೇಳುವುದನ್ನ ನಾವೀಗ ಕೇಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತಿನ ದಿನ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದಾದ ಒಂದು ಕಿರು ಎಣ್ಣೆಕಾಳು ಬೆಳೆ ಅಂದ್ರೆ ಅಗಸೆ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಅಗಸೆಯನ್ನು ನಾವು ಹಿಂಗಾರು ಹಂಗಾಮಿನಲ್ಲಿ ಬೆಳೀತಾ ಇರ್ತೇವೆ. ಗೋಧಿ ಅಥವಾ ಕಡಲೆಯ ಜೊತೆಯಲ್ಲಿ 2:1 or 3:1 ಅಂತರ ಬೆಳೆಯಾಗಿ ಬೆಳೀತಾ ಇರ್ತೇವೆ. ಏಕ ಬೆಳೆಯಾಗಿ ಬೆಳೆಯೋದು ಬಹಳ ಕಡಿಮೆ, ಅಂದ್ರೆ ಅದನ್ನು ಸಪರೇಟ್ ಆಗಿ ಒಕ್ಕಣೆ ಮಾಡಿಕೊಳ್ಳೋದು ಕಷ್ಟ ಅಂತೇಳಿ. ಚಿಕ್ಕದಾದ ಕಾಳು ಇರುವುದರಿಂದ ಅದನ್ನ ಯಾಕೆ ಬೆಳಿಬೇಕು ಅಥವಾ ಅದನ್ನ ಬಳಕೆ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ನಾವೆಲ್ಲರೂ ನೋಡ್ತಾ ಇರ್ತೇವೆ ಅಗಸೆ ಚಟ್ನಿ ಪುಡಿ ತಿನ್ನೋದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಟ್ರೆ ಬೇರೆ ಕಡೆ ಅದರ ಬಳಕೆ ತುಂಬಾ ಕಡಿಮೆ ಆಗ್ತಾ ಇದೆ. ಆದ್ರೆ ಬೇರೆ ಬೇರೆ ರೂಪದಲ್ಲಿ ಅದನ್ನ ಬಳಸ್ತಾ ಇದ್ದಾರೆ, ಅದನ್ನು ಕೂಡ ನಾವು ಗಮನಿಸಬಹುದು. ಇಡಿಯಾದ ಕಾಳನ್ನ ಇವಾಗ ನಾವು ನೋಡಿದ್ರೆ ಬೇಕರಿ ಪದಾರ್ಥಗಳಲ್ಲಿ ಎಳ್ಳಿನ ತರ ಅದನ್ನ ಒಂದು ಮೇಲೆ ಸರ್ಫೇಸ್ ಎನ್ರಿಚ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಆ ತರದ್ರಲ್ಲಿ ಅಗಸೆಯನ್ನ ಹಾಕಿ ಬಳಸ್ತಾ ಇದ್ದಾರೆ. ಆದ್ರೆ ಅಗಸೆಯನ್ನು ಯಾವ ರೂಪದಲ್ಲಿ ಬಳಕೆ ಮಾಡಿದ್ರೆ ಒಳ್ಳೆಯದು, ಅದರಲ್ಲಿ ಯಾವ್ಯಾವ ಒಳ್ಳೆಯ ಅಂಶಗಳಿದಾವೆ ಅಂತ ನೋಡೋದಾದ್ರೆ ಅಗಸೆಯಲ್ಲಿ ನಮಗೆ ಉತ್ತಮವಾದ ಒಂದು ಪ್ರೋಟೀನ್ ಅಂಶ, ಖನಿಜಗಳು ಮತ್ತು ಹೆಚ್ಚಾದ ಕ್ಯಾಲ್ರಿ ಇದೆ. ನಮಗೆಲ್ಲರಿಗೂ ಗೊತ್ತು ಎಣ್ಣೆ ಕಾಳುಗಳಲ್ಲಿ ಹೆಚ್ಚು ಕ್ಯಾಲ್ರಿ ಇರುತ್ತೆ, ಸ್ವಲ್ಪ ತಿಂದ್ರೆ ಸಾಕು ನಮಗೆ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಗುಣ ಅದರಲ್ಲಿ ಇದೆ. ಅದರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ, ಆಲ್ಫಾ ಲಿನೋಲಿಕ್ ಆಸಿಡ್ ಇದೆ. ಇದನ್ನು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ಮೀನಿನ ಎಣ್ಣೆಯನ್ನು ಸೇವನೆ ಮಾಡಿದಾಗ ಯಾವ ಅಂಶಗಳು ನಮಗೆ ದೊರೆಯುತ್ತವಲ್ಲ ಅವೆಲ್ಲವೂ ಕೂಡ ಈ ನಮ್ಮ ಅಗಸೆಯಿಂದ ದೊರೆಯುತ್ತೆ. ಹಾಗಾಗಿ ಸಸ್ಯಾಹಾರಿಗಳಿಗೆ ಇದು ಒಂದು ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸು ನಮ್ಮಲ್ಲಿ ರಕ್ತದ ಒತ್ತಡ, ಮೂತ್ರಕೋಶದ ಕೆಲಸ ಕಾರ್ಯಗಳಿಗೆ, ಪಚನ ಕ್ರಿಯೆಗಳಿಗೆ ಇವನ್ನೆಲ್ಲ ನಿರ್ವಹಣೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ನಂತರ ಮೆದುಳಿನಲ್ಲಿ ಇರ್ತಕ್ಕಂಥ ನರವ್ಯೂಹಗಳ ಕೆಲಸ ಕಾರ್ಯಗಳ ನಿರ್ವಹಣೆಯಲ್ಲೂ ಕೂಡ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನಾವು ನೋಡ್ತಾ ಇರ್ತೇವೆ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತವೆ ಅಂತ ಹೇಳ್ತಿರ್ತೇವೆ. ಅಂತಹ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಅಗಸೆಯಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತೆ. ಮತ್ತು ಅಗಸೆಯಲ್ಲಿರ್ತಕ್ಕಂಥ ಲಿಗ್ನಾನ್ಗಳು ಅಂತೇಳಿ ಒಂದು ಅಂಶಗಳಿರುತ್ತಲ್ಲ ಅದೆಲ್ಲ ನಮಗೆ ಕ್ಯಾನ್ಸರ್ ಮತ್ತು ಮಧುಮೇಹ ಅವಧಿಪೂರ್ವ ಋತುಬಂಧ ತಡೆಯುವ ಗುಣವನ್ನು ಕೂಡ ಇದು ಹೊಂದಿದೆ. ಅವಧಿಪೂರ್ವ ಋತುಬಂಧ ಅಂದ್ರೆ ನಾವೆಲ್ಲರಿಗೂ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ 45-50 ವಯಸ್ಸರವರೆಗೂ ಒಂದು ಋತುಚಕ್ರ ನಡೀತಾ ಇರುತ್ತೆ. ಅದು ಅವಧಿಪೂರ್ವ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ 30-35 ವಯಸ್ಸಿಗೆನೆ ಈ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳ್ತೀವಿ ಅದು ನಿಂತು ಹೋಗುತ್ತೆ. ಇಂತಹ ಒಂದು ಅಡ್ಡ ಪರಿಣಾಮಗಳಿರ್ಬೋದು, ಯಾವುದೇ ಒಂದು ಮೆಡಿಸಿನಲ್ ಅಡ್ಡ ಪರಿಣಾಮಗಳಿರ್ಬೋದು ಅಥವಾ ಒಂದು ಲೈಫ್ ಸ್ಟೈಲ್ ಇರ್ಬೋದು, ನಮ್ಮ ಆಧುನಿಕ ಜೀವನ ಶೈಲಿಯಿಂದ ಸಾಕಷ್ಟು ಹಾರ್ಮೋನ್ಗಳ ಬದಲಾವಣೆಗಳಿಂದ ಅವಧಿಪೂರ್ವ ಋತುಬಂಧ ಕೂಡ ಆಗ್ತಾ ಇರುತ್ತೆ. ಅಂತಹವನ್ನ ತಡೆಗಟ್ಟೋದಕ್ಕೂ ಕೂಡ ಈ ನಮ್ಮ ಅಗಸೆ ಉಪಯೋಗ ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಇದು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ದೇಹದಲ್ಲಿ ಇರ್ತಕ್ಕಂಥ ಕೊಬ್ಬನ್ನು ಕಡಿಮೆ ಮಾಡಲು ಕೂಡ ಇದು ಸಹಕಾರಿಯಾಗಿದೆ. ಮತ್ತು ಮಲಬದ್ಧತೆ ಅಂತ ಹೇಳ್ತೀವಿ, ಸಾಕಷ್ಟು ಜನರಲ್ಲಿ ಹೆಚ್ಚಿನ ಶ್ರಮದಾಯಕವಾದ ಕೆಲಸಗಳನ್ನು ನಾವ್ಯಾರು ಮಾಡ್ತಾ ಇಲ್ಲ. ಹಾಗಾಗಿ ಮುಂಜಾನೆ ಒಂದು ನಡಿಗೆ ಇರ್ಬೋದು ಅಥವಾ ವ್ಯಾಯಾಮ ಇರ್ಬೋದು, ಇವೆಲ್ಲ ಇದ್ದಾಗ ನಮಗೆ ಸುಲಭವಾಗಿ ಆಗ್ತಕ್ಕಂತ ಒಂದು ವಿಸರ್ಜನಾ ಕ್ರಿಯೆ ಕೂಡ ಅಡ್ಡಿಪಡಿಸತಕ್ಕಂತ ಸಾಕಷ್ಟು ತೊಂದರೆಗಳು ನಮ್ಮ ಜನರಲ್ಲಿ ಕಂಡು ಬರ್ತಾ ಇದೆ. ಅದನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಇದು ತುಂಬಾ ಉಪಕಾರಿಯಾಗಿದೆ. ಅದರ ಜೊತೆಗೆ ಈ ಒಂದು ಅಗಸೆಯನ್ನ ನಮ್ಮ ಬಹಳಷ್ಟು ಸೌಂದರ್ಯ ವರ್ಧಕಗಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇದ್ದೇವೆ. ಕಂಡೀಷನರ್ ಅಂತೇನು ಹೇಳ್ತೀವಲ್ಲ, ಅದರಲ್ಲಿ ತುಂಬಾ ಹೆಚ್ಚಾಗಿ ಬಳಸ್ತಾರೆ. ಮತ್ತು ಅಗಸೆ ಎಣ್ಣೆಯನ್ನ ಪೇಂಟು, ವಾರ್ನಿಶು, ಔಷಧಿ ಮತ್ತು ಸೋಪಿನ ತಯಾರಿಕೆಯಲ್ಲಿ ಅನೇಕ ಇದರಲ್ಲಿ ಕೂಡ ಬಳಕೆ ಆಗ್ತಾ ಇರ್ತದೆ. ಇಂತಹ ಉತ್ತಮವಾಗಿರ್ತಕ್ಕಂಥ ಅಗಸೆಯನ್ನು ನಾವು ಇಡಿಯಾಗಿ ಬಳಸಿದಾಗ ಸಿಕ್ತಕ್ಕಂತ ಪೋಷಕಾಂಶಗಳಿಗಿಂತ ನಾವು ಅದನ್ನ ಅದು ಇಡಿಯಾದ ಕಾಳು ಜೀರ್ಣ ಆಗದೆ ಹಾಗೆ ವಿಸರ್ಜನೆ ಆಗುತ್ತೆ. ಒಂಥರ ಹಾರ್ಡ್ ಇರುತ್ತೆ, ಹೊರಗಿನ ಪದರ ಮತ್ತು ನುಣುಪಾಗಿರುತ್ತೆ, ಅದು ಜೀರ್ಣ ಆಗೋದು ಕಷ್ಟ. ಹಾಗಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಅದನ್ನ ಕುಟ್ಟಿ ಪುಡಿ ಮಾಡಿ ಬಳಸೋದು ತುಂಬಾ ಒಳ್ಳೆಯದು. ಅಂದ್ರೆ ನಾವೇನ್ ಬಳಸ್ತಾ ಇದ್ದೇವೆ ಅಗಸೆ ಚಟ್ನಿ ಪುಡಿ, ಅದು ಅತ್ಯಂತ ಉಪಯುಕ್ತವಾದ ಒಂದು ವಿಧಾನ. ನಾವು ಮೊನ್ನೆ ಎಳ್ಳ ಅಮಾವಾಸ್ಯೆ ಹಬ್ಬವನ್ನು ಆಚರಣೆ ಮಾಡಿರ್ತೇವೆ, ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ನಮ್ಮ ಎಳ್ಳು ಹಚ್ಚಿದ ರೊಟ್ಟಿಯ ಜೊತೆಗೆ ಅಗಸೆ ಚಟ್ನಿ ಪುಡಿ, ಗುರಳ್ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಇವೆಲ್ಲವನ್ನು ನಾವು ಬಳಕೆ ಮಾಡ್ತಾ ಇದ್ವಿ. ಅಂಥ ಹಬ್ಬ ಹರಿದಿನಗಳಲ್ಲಿ ನಮಗೆ ಅದರ ಪ್ರಾಮುಖ್ಯತೆ ಏನು ಅನ್ನೋದು ನಮ್ಮ ಹಿರಿಯರು ತುಂಬಾ ಅಚ್ಚುಕಟ್ಟಾಗಿ ಅರ್ಥಕೊಂಡಿದ್ರಿಂದ ಇಂತಹ ಪುಡಿಗಳನ್ನ ಅದೇ ರೂಪದಲ್ಲಿ ಬಳಸ್ತಾ ಇದ್ರು. ನೋಡ್ರಿ, ನಾವು ಇವಾಗ ಎಣ್ಣೆಯಲ್ಲಿ ಇರ್ತಕ್ಕಂಥದ್ದು ಆ ಪುಡಿಯಲ್ಲಿ ಸಿಗುತ್ತೆ, ನಮಗೆ ಎಣ್ಣೆಯಲ್ಲಿ ಇದೇ ಇರೋದು ಕೂಡ ಸಿಗುತ್ತೆ. ಅಂದ್ರೆ ಲಿಗನಾನ್ಗಳು ಏನಿದಾವಲ್ಲ ಅವು ಎಣ್ಣೆಯಲ್ಲಿ ಇರೋದಿಲ್ಲ, ಆದ್ರೆ ಆ ಕಾಳಿನಲ್ಲಿ ಇರುತ್ತೆ, ಎಣ್ಣೆ ತೆಗೆದಾಗ ಅದು ಅದ್ರಲ್ಲಿ ಬಂದಿರೋದಿಲ್ಲ. ಹಾಗಾಗಿ ಇಡಿಯಾದ ಕಾಳನ್ನ ನಾವು ಕುಟ್ಟಿ ಬಳಸಿದಾಗ ಅಂದ್ರೆ ಪುಡಿಯ ರೂಪದಲ್ಲಿ ನಾವೇನ್ ಬಳಸ್ತಾ ಇದೀವಿ ಚಟ್ನಿ ರೂಪದಲ್ಲಿ, ಅದು ತುಂಬಾ ಉತ್ತಮವಾದ ಒಂದು ವಿಧಾನ. ಆ ರೀತಿ ಬಳಸಿದಾಗ ನಮಗೆ ಅದರಲ್ಲಿರ್ತಕ್ಕಂತ ಎಲ್ಲ ಪೋಷಕಾಂಶಗಳು ಮತ್ತು ನಮ್ಮ ಆರೋಗ್ಯ ವರ್ಧಕಗಳು ಅದರಲ್ಲಿ ನಮಗೆ ಸಿಗುತ್ತೆ. ಇದನ್ನ ರುಚಿ ಅನ್ನೋದಕ್ಕಿಂತ ನಾವು ಅದರಲ್ಲಿರ್ತಕ್ಕಂತ ಒಂದು ಉತ್ತಮ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ನಾವು ಬಳಸಿದಾಗ ಅದರ ಉಪಯೋಗ ನಮಗೆ ಆಗುತ್ತೆ. ಬರೀ ಚಟ್ನಿ ಪುಡಿ ಅಷ್ಟೇ ಮಾಡ್ಬೋದು ಅಗಸೆ ಕಾಳಿನಿಂದ ಅಂತಂದ್ರೆ, ಈ ನಾವು ದೋಸೆಗೆ ಹಾಕೋದಕ್ಕೆ ಮಸಾಲೆ ದೋಸೆ ಅಂತ ಮಾಡ್ಕೊಂಡಾಗ ಹಾಕೋದಕ್ಕೆ ಏನು ಚಟ್ನಿ ಪುಡಿಗಳು ಮಾಡ್ತಾ ಇರ್ತೀವಲ್ಲ, ಅದೇ ತರ ಇದನ್ನು ಕೂಡ ಬಳಸ್ಕೋಬಹುದು. ಅದರ ಜೊತೆಗೆ ಅಗಸೆಯಿಂದ ಕರಿಹಿಂಡಿ ಅಂತ ಹಾಕ್ತಾರೆ. ಅಂದ್ರೆ ಅಗಸೆನ ಅರ್ಧಂಬರ್ಧ ಕುಟ್ಬಿಟ್ಟು ಅದ್ರ ಜೊತೆಗೆ ಬೇರೆ ಬೇರೆ ತರಕಾರಿಗಳನ್ನು ಹಾಕಿ ಫರ್ಮೆಂಟೇಷನ್ ಮಾಡಿ, ಅಂದ್ರೆ ಹುದುಗುವಿಕೆಯಿಂದ ಒಂದು ಪಿಕಲ್ ತರ ಮಾಡ್ಕೊಳ್ತಾರೆ, ಅದರ ರೂಪದಲ್ಲಿ ಕೂಡ ಬಳಸಬಹುದು. ನಾನು ಅವಾಗಲೇ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಕುಕ್ಕೀಸ್ ಅಂತೇಳಿ ಮತ್ತು ಬೇಕರಿ ಪದಾರ್ಥಗಳಲ್ಲಿ ಇಡಿಯಾದ ಕಾಳುಗಳನ್ನ ಬಳಸ್ತಾ ಇದ್ದಾರೆ. ಅದಲ್ದೇನೆ ಬರೀ ಕಾಳುಗಳನ್ನ ಹುರಿದು ಉಪ್ಪು ಹಾಕಿ ಕೂಡ ಇವತ್ತು ಪ್ಯಾಕೆಟ್ ಅಲ್ಲಿ ಸಿಗ್ತಾ ಇದೆ. ಈ ರೀತಿ ಅನೇಕ ವಿಧಗಳಲ್ಲಿ ಇದನ್ನ ಬಳಕೆ ಮಾಡಲಾಗ್ತಾ ಇದೆ. ಮತ್ತು ಇದನ್ನ ಇನ್ನು ಯಾವ್ಯಾವ ರೂಪದಲ್ಲಿ, ಕೆಲವೊಂದು ಬರ್ಫಿಗಳ ತಯಾರಿಕೆಯಲ್ಲಿ ಮತ್ತು ಉಂಡೆಗಳ ತಯಾರಿಕೆಯಲ್ಲಿ ಕೂಡ ಇದನ್ನ ಬಳಸ್ತಾ ಇದ್ದಾರೆ. ಆದ್ರೆ ಅದು ಪ್ರಚಲಿತಗೊಳಿಸಬೇಕು ಅಂತ ಹೇಳಿದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಅಡಗಿರ್ತಕ್ಕಂತ ಒಂದು ರೆಸಿಪಿಗಳಿರ್ಬಹುದು ಅಥವಾ ಒಂದು ಹೊಸ ಹೊಸ ವಿಧಾನಗಳನ್ನು ತಾವು ವಿಶ್ವವಿದ್ಯಾಲಯಗಳ ಟೆಕ್ನಾಲಜಿಗಳಿಂದ ಅಡಾಪ್ಷನ್ ಮಾಡಿಕೊಂಡು ತಾವು ಅಂತಹ ಪದಾರ್ಥಗಳನ್ನು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಬಿಟ್ಟಾಗ ಜನರಿಗೆ ಒಂದು ಉತ್ತಮವಾದ ಆಹಾರವನ್ನು ಕೊಡುವಂತ ಒಂದು ಕೆಲಸ ನಮ್ಮ ಸ್ತ್ರೀ ಶಕ್ತಿ ಸಂಘಗಳಿರ್ಬಹುದು, ರೈತ ಉತ್ಪಾದಕ ಸಂಘಗಳಿರ್ಬಹುದು, ಇಂತಹ ಒಂದು ಮೌಲ್ಯವರ್ಧನೆ ಕೆಲಸವನ್ನು ಮಾಡಿದಾಗ ಅವರ ಆದಾಯದ ಜೊತೆಗೆ ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೂ ಕೂಡ ಸಹಕಾರಿಯಾಗುತ್ತೆ. ಹಾಗಾಗಿ ರೈತರೆಲ್ಲರೂ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ, ನಾವು ಬೆಳೀತಾ ಇರ್ತೇವೆ ಬೆಳೆಗಳನ್ನ, ಆದ್ರೆ ಅಂತರ್ ಬೆಳೆ ಬೆಳೆಯೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತೇವೆ. ಯಾಕಂದ್ರೆ ಕಟಾವು ಮಾಡುವಾಗ ಎಲ್ರಿಗೂ ಸ್ವಲ್ಪ ಸಮಸ್ಯೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಎಲ್ಲ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಆಳಿನ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಬೇರೆ ಬೇರೆ ಬೆಳೆಗಳನ್ನ ಅಂತರ್ ಬೆಳೆಯಾಗಿ ಹಾಕಿದಾಗ ಕಟಾವಿನ ಸಮಯದಲ್ಲಿ ತುಂಬಾ ತೊಂದರೆ ಆಗುತ್ತೆ, ಹಾಗಾಗಿ ನಾವು ಅದನ್ನ ಬೆಳೆಯೋದಿಲ್ಲ ಅಂತ ಸಾಕಷ್ಟು ಜನರ ಒಪಿನಿಯನ್ ಇರುತ್ತೆ. ಆದರೂ ಕೂಡ ನಾವು ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಮಗೆ ಬೇಕಾಗಿರ್ತಕ್ಕಂತ ಆಹಾರ ಪದಾರ್ಥಗಳನ್ನ, ಆಹಾರ ಧಾನ್ಯಗಳನ್ನ ನಾವು ಬೆಳೆದೇ ಹೋದ ಪಕ್ಷದಲ್ಲಿ ನಮ್ಮ ದೇಹಕ್ಕೆ ಉತ್ತಮವಾದ ಪೋಷಕಾಂಶಯುಕ್ತ ಆಹಾರಗಳನ್ನ ನಾವು ಬೆಳೆದೇನೆ ಹೋಗ್ಬಿಡ್ತೇವೆ. ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅಟ್ ಲೀಸ್ಟ್ ಇವಾಗ ಹಾಕದೇ ಇರೋರು ಮುಂದಿನ ಹಿಂಗಾರು ಹಂಗಾಮಿನಲ್ಲಿ ಅಗಸೆಯನ್ನ ಖಂಡಿತವಾಗಿ ಬೆಳೆದು ಅದರ ಉಪಯೋಗಗಳನ್ನ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ನಮ್ಮ ಆಹಾರದ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ, ಇದನ್ನ ನಾವು ಯಾಕೆ ತಗೊಳ್ತಾ ಇದೀವಿ ಅನ್ನುವಂಥದ್ದನ್ನ ವಿಚಾರ ಮಾಡೋದನ್ನ ಸಹ ಕೆಲವೊಂದು ಸಲ. ಆದ್ರೆ ನಾವು ದಿನಾಲೂ ಊಟ ಮಾಡ್ತೀವಿ, ಟಿಫಿನ್ ಮಾಡ್ತೀವಿ, ನಾಷ್ಟ ಮಾಡ್ತೀವಿ, ನ್ಯಾರಿ ಮಾಡ್ತೀವಿ, ಆದ್ರೆ ಯಾವ ಆಹಾರದಿಂದ ನಮಗ ಏನೇನು ಸಿಗ್ತದ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಆದ್ರೆ ಇನ್ನು ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಶರೀರಕ್ಕೆ ನೇರವಾಗಿ ಆಹಾರವನ್ನ ಕೊಡುವಂತಹ ಒಂದು ಸಂದರ್ಭದೊಳಗ ಆಹಾರದ ಮಹತ್ವದ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಹೇಳ್ತಾರೆ ನಮ್ಮ ಹಿರಿಯರು, ಊಟ ಬಂದವನಿಗೆ ರೋಗವಿಲ್ಲ, ಮಾತು ಬಂದವನಿಗೆ ಜಗಳವಿಲ್ಲ ಅನ್ನುವಂಥದ್ದು. ಒಂದ್ ವೇಳೆ ನಾವು ಈ ಆಹಾರದ ಬಗ್ಗೆ ಗೊತ್ತಿತ್ತು ನಮಗ ಅಂತಂದ್ರ ನಮಗೆ ಯಾವುದೇ ರೋಗ ಬರೋದಕ್ಕ ಸಾಧ್ಯ ಇಲ್ಲ ಅನ್ನುವಂತ ಮಾತು ಇವತ್ತು ಕೂಡ ನಾವು ನೋಡಬಹುದು. ಅದಕ್ಕೆ ಇದ್ರ ಕಡೆ ನಾವು ಲಕ್ಷ ವಹಿಸಬೇಕು. ನಮ್ಮ ಕಾಟದೊಳಗೆ ಏನಿರ್ತದ ಅದರ ಮಹತ್ವವನ್ನ ನಾವು ಗೊತ್ತು, ಅದರ ಜೊತೆಗೆ ಯಾವ ಮಾತ್ರೆಯೊಳಗೆ ನಾವು ಅದನ್ನ ಸೇವನೆ ಮಾಡುವುದು ಅದು ಕೂಡ ಬಹಳ ಮುಖ್ಯ. ಈ ಬಗ್ಗೆ ತಾವು ಹೆಚ್ಚಿನ ಕಾಳಜಿ ವಹಿಸಿದ್ರೆ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಾವೇನು ಆಹಾರ ಕೊಡುವಂತಹ ಒಂದು ಸಂದರ್ಭದೊಳಗ ಬಹಳಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಇವತ್ತಿನ ಮಕ್ಕಳು ಒಳ್ಳೆ ಆಹಾರ ತಗೋತಾ ಇಲ್ಲ ಅನ್ನುವಂತಹ ಕೂಗು ಎಲ್ಲಾ ಕಡೆಯಲ್ಲೂ ಇದೆ. ಅದ ಜಂಕ್ ಫುಡ್ಗಳಿಂದ ಅವರ ದಿನಚರಿ ಶುರುವಾಗ್ತದೆ ಮತ್ತು ಜಂಕ್ ಫುಡ್ಗಳಿಂದ ಅವರ ದಿನಚರಿ ಮುಕ್ತಾಯ ಆಗುವಂತಹ ಒಂದು ಸಂದರ್ಭದೊಳಗ ನಮ್ಮ ಒಳ್ಳೆಯ ಆಹಾರಗಳ ಬಗ್ಗೆ ಅವರಿಗೆ ತಿಳಿಸಿ ಹೇಳುವಂತಹದ್ದು ಮತ್ತು ಅವರಲ್ಲಿ ರುಚಿ ಬೆಳೆಸುವಂತಹ ಒಂದು ಕೆಲಸ ಇವತ್ತಿನ ದಿವಸ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ. ಆದ್ಮೇಲೆ ಇವತ್ತಿನ ಕಾರ್ಯಕ್ರಮದೊಳಗ ಅನೇಕ ವಿಷಯಗಳನ್ನ ತಾವು ತಿಳ್ಕೊಂಡ್ರಿ. ಇಂದಿನ ಕಾರ್ಯಕ್ರಮದೊಳಗ ನಾವು ತಮಗೆ ಒಳ್ಳೆಯ ಮಾಹಿತಿಯನ್ನ ನೀಡಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ಈಗಾಗಲೇ ನಾವು ನಂಬರ್ಗಳನ್ನ ಕೊಟ್ಟಿವಿ, ಅವರ ಜೊತೆಗೆ ಮಾತಾಡಬಹುದು. ಕಚೇರಿಯ ಸಮಯದೊಳಗೆ ತಾವು ಮಾತಾಡಿದ ಅನುಕೂಲ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಹೊಸ ವಿಚಾರ, ಹೊಸ ವಿಷಯ, ಹೊಸ ಪ್ರಶ್ನೆ, ಹೊಸ ಉತ್ತರಗಳ ಜೊತೆಗೆ ಇದೇ ಕಾರ್ಯಕ್ರಮದೊಳಗ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತರಲಿಲ್ಲ, ನಮಸ್ಕಾರ. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್, ಬೀದರ್ನ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ನಾಗೇಂದ್ರ ಕಾವಳೆ, ಲಿಂಗಸೂರಿನ ಕೃಷಿ ವಿಸ್ತರಣಾ ಘಟಕದಲ್ಲಿ ಸಸ್ಯರೋಗ ತಜ್ಞೆಯಾಗಿರುವ ಡಾ ಬಿಂದು ಮತ್ತು ಗೃಹ ವಿಜ್ಞಾನಿಯಾಗಿರುವ ಡಾ ವಾಣಿಶ್ರೀ. ನಿರ್ಮಾಣ ನೆರವು ಗೋವಿಂದರಾವ್ ಎನ್ ರಾಥೋರ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಶ್ರೀಮತಿ ಲಕ್ಕಮ್ಮ ಸಿಂದಿಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮಾಗಾಯಿ ಚಂದ್ರಶೇಟಿ ತಾಯಿ ತಂದೆ ಮತ ಕೇಳದೆ ಓದಲಗು ಮಾಡಿ ಗಾಡಿ ಏರೇರೆ ಕೋರಣ್ಣ ಕೋರೆ ಲಘು ಮಾಡಿ ಗಾಳಿ ಏರೇರೆ ಕೋರಣ್ಣ ಕೋರೆ ಲಘು ಮಾಡಿ ಗಾಡಿ ಏರೇರೆ ಕೋರಣ್ಣ ಕೋರ ಲಘು ಮಾಡಿ ಗಾಡಿ ಏರೇರೆ ಕೋರಣ್ಣ ಕೋರ ಲಘು ಮಾಡಿ ಗಾಡಿ ಹೊರೆ ಚಂದ್ರ ಶೆಟ್ಟಿ ತಾಯಿ ತಂದೆ ಮತ ಕೇಳಿ ಇಳುದರೆ ಕೋಲೆನ ಕೋಲೆ ಬೆಂಗಳೂರವರಾಗೆ ಇಳುದರೆ ಕೋಲೆನ ಕೋಲೆ ಬೆಂಗಳೂರಿವಾಗೆ ಇಳುದರೆ ಕೋಲೆನ ಕೋಲ ಬೆಂಗಳೂರವಾಗೆ ಇಳುದರೆ ಕೋಲೆನ ಕೋಲ ಬೆಂಗಳೂರಾಗ ಇಳುದರ ಚಂದ್ರ ಶೆಟ್ಟಿ ಬೆಂಗಳೂರವರಾಗೆ ಲೇಡರೆ ಕೋಲೆನ ಕೋಲೆ ಬೆಂಗಳೂರವರಾಗೆ ಲೇಡರೆ ಕೋಲೆನ ಕೋಲೆ ಬೆಂಗಳೂರವಾಗೆ ಲೇಡರೆ ಕೋಲೆನ ಕೋಲ ಬೆಂಗಳೂರು ಊರಾಗ ಲೇಡರ ಚಂದ್ರ ಶೆಟ್ಟಿ ಸಾಲಿ ಕಟ್ಟು ಶಾಲೆ ಬೊರಡಿಂಗ ಕೋಲೆನ ಕೋಲೆ ಸಾಲಿ ಕಟ್ಟು ಶಾಲೆ ಬೊರಡಿಂಗ ಕೋಲೆನ ಕೋಲೆ ಸಾಲಿ ಕಟ್ಟು ಶಾಲೆ ಬೊರಡಿಂಗ ಕೋಲೆನ ಕೋಲ ಸಾರಿ ಕಟು ಸಾರಿ ಬರಡಿಂಗ ಕೋಲನ ಕೋಲ ಹೊಟ್ಟಿಗ ನವ ಕೊಟ್ಟಿ ಮೈಗೆ ಬಟ್ಟಿನೆ ಕೊಟ್ಟು ತಾಯಿ ತಂದಿ ಹಂಬಾಲ ಮರುಷನೆ ಕೋಲನ ಕೋಲೆ ತಾಯಿ ತಂದಿ ಹಂಬಾಲ ಮರುಷನೆ ಕೋಲನ ಕೋಲೆ ತಾಯಿ ತಂದಿ ಹಂಬಾಲ ಮರುಷನೆ ಕೋಲನ ಕೋಲ ತಾಯಿ ತಂದಿ ಹಂಬಾಲ ಮರುಷಾಲೆ ಕೋಲನ್ನ ಕೋಲ ಆನಿ ಮೆಲ ಮೆರಣಿ ತೆಗುದಾರೆ ಕೋಲನ್ನ ಕೋಲೆ ಆನಿ ಮೆಲ ಮೆರಣಿ ತೆಗುದಾರೆ ಕೋಲನ್ನ ಕೋಲೆ ಆನಿ ಮೆಲ ಮೆರಣಿ ತೆಗುದಾರೆ ಕೋಲನ್ನ ಕೋಲ ಆನಿ ಮೆಲ ಮೆರಳಿ ತಗುದಾರೆ ಕೋಲನ ಕೋಲ ಬೆಂಗಳೂರಲ್ಲ ಮೆರುಸಾರೆ ಕೋಲನ ಕೋಲೆ ಬೆಂಗಳೂರಲ್ಲ ಮೆರುಸಾರೆ ಕೋಲನ ಕೋಲೆ ಬೆಂಗಳೂರವರೆಲ್ಲ ಮೆರುಸಾರೆ ಕೋಲನ ಕೋಲ ಬೆಂಗಳೂರು ರಾಮ್ಯಾರು ಶಾರೆ ಕೋಲನ ಕೋಲ ಮೋಟಾರ ಖರೀದಿ ಮಾಡ್ಯಾರೆ ಕೋಲನ ಕೋಲೆ ಮೋಟಾರ ಖರೀದಿ ಮಾಡ್ಯಾರೆ ಕೋಲನ ಕೋಲೆ ಮೋಟಾರ ಖರೀದಿ ಮಾಡ್ಯಾರೆ ಕೋಲನ ಕೋಲ ಮೋಟಾರ ಖರೀದಿ ಮಾಡ್ಯಾರೆ ಕೋಲನ ಕೋಲ ಮೋಟಾರದಾಗ ಮೆರಣಿಗೆ ತೆಗುದಾರೆ ಕೋಲನ ಕೋಲೆ ಮೋಟಾರದಾಗ ಮೆರಣಿಗೆ ತೆಗುದಾರೆ ಕೋಲನ ಕೋಲೆ ಮೋಟಾರದಾಗ ಮೆರಣಿಗೆ ತೆಗುದಾರೆ ಕೋಲನ ಕೋಲ ಮೋಟಾರದಾಗ ಮೆರಳಿ ತಗುದಾರೆ ಕೋಲನ ಕೋಲ ಚಂದ್ರಶೆಟ್ಟಿ ಮಣದೆ ಹೋದ ಚಿನ್ನವಾರ ಸಿಡದೇ ಬಿದ್ದ ಶರಣ ಗೌಡಾರ ಕೈಯ ಮುಗುದ ಕೋಲನ ಕೋಲೆ ಶರಣ ಗೌಡಾರ ಕೈಯ ಮುಗುದ ಕೋಲನ ಕೋಲೆ ಶರಣ ಗೌಡಾರ ಕೈಯ ಮುಗುದ ಕೋಲನ ಕೋಲ ಶರಣ ಗೌಡಾರ ಕೈಯ ಮುಗುದ ಕೋಲನ ಕೋಲ ಇದುವರೆಗೆ ಶ್ರೀಮತಿ ಲಕ್ಕಮ್ಮ ಸಿಂಧಿಗೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ನಿತ್ಯ ಮೇಘ ಸಂದೇಶ.